ಪ್ರತಿಯೊಬ್ಬನ ಬೆಳವಣಿಗೆ ಮತ್ತು ಶ್ರೇಯಸ್ಸಿನಲ್ಲಿ ತಂದೆ ತಾಯಿ ಮತ್ತು ಕುಟುಂಬದ ಹಿರಿಯರ ಕೊಡುಗೆ ಹಿರಿದಾದುದು. ಆಕಾಶವಾಣಿ ಕಲಬುರಗಿ ನಿಲಯ, ಈಗ ಸಮಯ 6:50. ಕಾರ್ಯಕ್ರಮ ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ನಮ್ಮ ಕೃಷಿರಂಗ ಕಾರ್ಯಕ್ರಮದೊಳಗ 551ನೇ ಮೇಘ ಸಂದೇಶ ಸರಣಿ ಕಾರ್ಯಕ್ರಮ ಕೇಳುವಿರಿ. ನಂತರ ತಿಕ್ಕೋಟ ಗ್ರಾಮದ ಶ್ರೀಮತಿ ಗೌರಮ್ಮ ಮಾದರ್ ಮತ್ತು ಸಂಗಡಿಗರಿಂದ ಚೌಡಕಿ ಪದಗಳನ್ನು ಕೇಳುವಿರಿ. ಈಗ ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 551ನೇ ಮೇಘ ಸಂದೇಶ ಸರಣಿ ಕಾರ್ಯಕ್ರಮ. ಪುರುಷರಿಗೆ ಬೇಕಾಗುವ ಬೆಸ್ಟ್ ಕ್ವಾಲಿಟಿ ಹಾಗೂ ಪ್ರೀಮಿಯಂ ಕ್ವಾಲಿಟಿ ಬಟ್ಟೆಗಳ ಏಕೈಕ ಮಳಿಗೆ ಸೋಲಾಪುರ್ನ ಡರ್ಬಿ ಕ್ಲಾತ್ ಮಾರ್ಕೆಟ್ ನವಿಪೇಟ್ ಡರ್ಬಿ ಮಾರ್ಕೆಟ್ ತಿಲಕ್ ಚೌಕ್ ಸೋಲಾಪುರ್. ಸೂಟಿಂಗ್, ಶರ್ಟಿಂಗ್, ಲಿನಿನ್ ಖಾದಿ, ಕಾಟನ್ ಖಾದಿ, ಸಿಲ್ಕ್ ಮತ್ತು ಸ್ಪೆಷಲ್ ವೈಟ್ ಗೋಸ್ಕರ ಬೇರೆ ಸೆಕ್ಷನ್ ಹೊಂದಿದೆ. ಮದುವೆ ಬಟ್ಟೆ ಖರೀದಿಗೆ ಮರೆಯದೆ ಒಮ್ಮೆ ಬನ್ನಿ ಡರ್ಬಿ ಕ್ಲಾತ್ ಮಾರ್ಕೆಟ್ ನವಿಪೇಟ್ ಡರ್ಬಿ ಮಾರ್ಕೆಟ್ ತಿಲಕ್ ಚೌಕ್ ಸೋಲಾಪುರ್. ತುಮಕೂರು ಜಿಲ್ಲೆ ತಿಪ್ಪಟೂರು ತಾಲೂಕು ಕೆರೆಗೋಡಿ ರಂಗಾಪುರದ ಶ್ರೀ ಪರದೇಶ ಕೇಂದ್ರ ಸ್ವಾಮೀಜಿಯವರ ಅನಾಥಾಲಯ ಮತ್ತು ಅನಾಥ ಕುಟೀರದಲ್ಲಿ 1ರಿಂದ PUCವರೆಗೆ ವಿದ್ಯಾಭ್ಯಾಸ ಮಾಡಲು ಉಚಿತ ಶಿಕ್ಷಣ ಮತ್ತು ವಸತಿಯ ವ್ಯವಸ್ಥೆ ಇದೆ. ಬಡತನದ ಹಿನ್ನೆಲೆಯ ಪೋಷಕರು ಮಕ್ಕಳನ್ನು ಸೇರಿಸಲು ಸಂಪರ್ಕಿಸಿ 9972622230. ಮೇಘ ಸಂದೇಶ, ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮಕ್ಕ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ, ಕುಟುಂಬದ ಸದಸ್ಯರಿಗೆ, ಬಂಧು ಬಾಂಧವರಿಗೆ, ಸ್ನೇಹಿತರಿಗೆ ಅಕ್ಷಯ ತೃತೀಯ ಹಬ್ಬ ಮತ್ತು ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಈ ಸಲದ ಅಕ್ಷಯ ತೃತೀಯ ತಮ್ಮೆಲ್ಲರ ಬಾಳಿನೊಳಗ ಅಕ್ಷಯವಾದಂತಹ ಪ್ರೀತಿ, ಆನಂದ, ಸಂತೋಷ, ಸಮೃದ್ಧಿ, ಸಂಪತ್ತು ತರಲಿ ಅಂತೇಳಿ ನಾವು ಹಾರೈಸ್ತಾ ಇದ್ದೀವಿ. ಆದ್ಮೇಲೆ ಕಳೆದ ವಾರ ಏನಾಯ್ತು ಅನ್ನೋದನ್ನ ಸ್ವಲ್ಪ ನೋಡೋಣ, ಅವಲೋಕನ ಮಾಡೋಣ. ಕಳೆದ ವಾರ ನಾವು ನಿರೀಕ್ಷೆ ಮಾಡಿದ್ವಿ ಬಹುತೇಕ ಒಣ ವಾತಾವರಣ ನಮ್ಮ ಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಇರಬಹುದು. ಗುರುವಾರ ದಿವಸ ಬಹುತೇಕ ಮಳೆಯ ವಾತಾವರಣವನ್ನ ನಾವು ಎಲ್ಲ ಜಿಲ್ಲೆಗಳಲ್ಲಿ ನೋಡಬಹುದು ಅನ್ನುವಂತಹ ಒಂದು ಸೂಚನೆಯನ್ನ ತಜ್ಞರು ನೀಡಿದ್ರು. ಅದೇ ರೀತಿಯಾಗಿ ಒಣ ವಾತಾವರಣ ಅಂತೂ ಬಹುತೇಕ ವಾರ ಪೂರ್ತಿ ಇತ್ತು. ಅದರ ಜೊತೆಗೆ ಗುರುವಾರ ದಿವಸ ವಾತಾವರಣ ಬದಲಾಯಿತು. ಗುಡುಗು ಮಿಂಚಿನ ವಾತಾವರಣ ಬಹುತೇಕ ಕಡೆಗಳಲ್ಲಿ ಇತ್ತು ಅಂತ ಹೇಳ್ಬಹುದು. ಕೆಲವು ಕಡೆ ಒಳ್ಳೆ ಮಳೆಯಾಗಿದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಸಿಡಿಲಿನ ಆರ್ಭಟ ಕೂಡ ಇತ್ತು. ಉಷ್ಣತೆ ಹೆಚ್ಚು ಆಗುವಂತಹ ಸನ್ನಿವೇಶ ಅದ ಅನ್ನುವಂತಹ ಮಾತನ್ನ ಕೂಡ ನಮ್ಮ ತಜ್ಞರು ಹೇಳಿದ್ರು. ಅದೇ ರೀತಿಯಾಗಿ ಕೆಲವು ಕಡೆಗಳಲ್ಲಿ 42-43 ಡಿಗ್ರಿ ಸೆಲ್ಸಿಯಸ್ ಉಷ್ಣತೆ ಕೂಡ ದಾಖಲಾಗಿದ್ದನ್ನ ನಾವು ನೋಡಬಹುದು. ಬೇಸಿಗೆ ಒಳಗ ಬಿಸಿಲಿನ ವಾತಾವರಣ ಸಾಮಾನ್ಯ, ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನು ವಾತಾವರಣ ಬದಲಾವಣೆ ಆಗಿದೆ, ಅದರಿಂದಾಗಿ ನಾವು ಹೆಚ್ಚಿನ ಉಷ್ಣತೆಯಿಂದ ಬಳಲ್ತಾ ಇದ್ದೀವಿ. ಅನೇಕರು ತಾವು ಇದೇ ಅನುಭವವನ್ನ ವ್ಯಕ್ತ ಮಾಡ್ತಾ ಇದ್ದೀರಿ, ಬಿಸಿಲು ಬಹಳ ಆಗಿದ, ಬಹಳ ತ್ರಾಸ ಆಗ್ತಾ ಇದೆ ಅನ್ನುವಂತಹ ಮಾತು. ಈ ಸಮಯದೊಳಗ ನಾವು ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಅನ್ನುವಂತಹ ಮಾತನ್ನ ನಾವು ಇಲ್ಲಿ ಗಮನಿಸಬೇಕು. ಭಾರತೀಯ ಹವಾಮಾನ ಇಲಾಖೆಯವರು ಈ ಮೇ ತಿಂಗಳಲ್ಲಿ ಯಾವ ರೀತಿಯಾದಂತಹ ವಾತಾವರಣ ಇರಬಹುದು ಅನ್ನೋದ್ರ ಬಗ್ಗೆ ನಮಗ ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ. ಉಷ್ಣತೆ ಹೆಂಗಿರಬಹುದು, ಮಳೆಯ ಪ್ರಮಾಣ ಯಾವ ರೀತಿ ಇರಬಹುದು, ಮತ್ತ ವಾತಾವರಣದ ಇನ್ನಿತರ ಸನ್ನಿವೇಶಗಳು, ವಿದ್ಯಮಾನಗಳು ಯಾವ ರೀತಿ ಇರಬಹುದು ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದ್ದಾರೆ. ಉಷ್ಣತೆ ಬಗ್ಗೆ ಹೇಳೋದಾದ್ರ ಪಶ್ಚಿಮ ಮಧ್ಯ ಭಾರತದೊಳಗ, ವಾಯವ್ಯ ಭಾರತದೊಳಗ, ಅಂದ್ರೆ ಬಹುತೇಕ ಉತ್ತರ ಭಾರತದೊಳಗ ಸಾಮಾನ್ಯಕ್ಕಿಂತ ಹೆಚ್ಚು ಉಷ್ಣತೆ ಇರಬಹುದು ಅನ್ನುವಂತಹ ಒಂದು ಸೂಚನೆಯನ್ನ ಕೊಡ್ತಾ ಇದ್ದಾರೆ. ಇದರೊಳಗ ಈಶಾನ್ಯದ ಉತ್ತರ ಭಾಗದೊಳಗ ಸಹಿತ ಸಾಮಾನ್ಯಕ್ಕಿಂತ ಹೆಚ್ಚು ಉಷ್ಣತೆ ಇರಬಹುದು, ಗರಿಷ್ಠ ಉಷ್ಣತಾಮಾನ ಇರಬಹುದು ಅಥವಾ ಕನಿಷ್ಠ ಉಷ್ಣತಾಮಾನ ಇರಬಹುದು, ಅದು ಸಾಮಾನ್ಯಕ್ಕಿಂತ ಹೆಚ್ಚು ಇರಬಹುದು ಅನ್ನುವಂತಹ ಸೂಚನೆ ಇಲ್ಲಿ ಅದ. ಅದು ಈಗಾಗಲೇ ಹೇಳದಂಗ ಉತ್ತರ ಭಾರತದೊಳಗ ಮತ್ತ ಈಶಾನ್ಯದ ಉತ್ತರ ಭಾಗದೊಳಗ ಇರಬಹುದು. ಇನ್ನ ನಮಗ ಅಂತಂದ್ರ ದೇಶದ ಉಳಿದ ಭಾಗ, ಅದರೊಳಗ ದಕ್ಷಿಣ ಭಾಗ ಕೂಡ ಇರ್ತದೆ. ಇಲ್ಲಿ ಒಂದು ಶುಭ ಸುದ್ದಿ ಅದ ಅಂತ ಹೇಳಿ ಹೇಳಬಹುದು. ಸಾಮಾನ್ಯಕ್ಕಿಂತ ಕಡಿಮೆ ಉಷ್ಣತಾಮಾನ ನಮ್ಮ ಭಾಗದಲ್ಲಿ ಇರಬಹುದು ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡ್ತಾ ಇದ್ದಾರೆ. ಇದರ ಜೊತೆಗೆ ವಾಯುವ್ಯ ಭಾರತದ ಕೆಲವು ಭಾಗಗಳಲ್ಲಿ ಸಾಮಾನ್ಯಕ್ಕಿಂತ ಕಡಿಮೆ ಉಷ್ಣತೆ ಇರಬಹುದು ಅನ್ನುವಂತಹ ಒಂದು ಸೂಚನೆ ಮೇ ತಿಂಗಳಲ್ಲಿ ಇದೆ ಅನ್ನುವಂಥದ್ದನ್ನ ಗಮನಿಸಬೇಕು. ಮಳೆಗೆ ಸಂಬಂಧಪಟ್ಟಂಗ ಇಲ್ಲಿ ಒಂದು ಒಳ್ಳೆಯ ಸೂಚನೆನೇ ಇದೆ. ಪೂರ್ವ ಮುಂಗಾರು ಮಳೆಗಳು ಸಾಮಾನ್ಯಕ್ಕಿಂತ ದೇಶದ ಬಹುತೇಕ ಭಾಗಗಳಲ್ಲಿ ಹೆಚ್ಚಾಗಬಹುದು ಅನ್ನುವಂತಹ ಒಂದು ಸೂಚನೆ ಅದ. ಮೇ ತಿಂಗಳೊಳಗ ಶೇಕಡ 109% ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಅಂತೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ವಾಯವ್ಯ ಭಾರತದ ಕೆಲವು ಭಾಗಗಳು, ಈಶಾನ್ಯ ಭಾರತದ ಕೆಲವು ಭಾಗಗಳು, ತೀರಾ ದಕ್ಷಿಣ ತುದಿಗೆ ಇರುವಂತಹ ಭಾಗಗಳು ಸ್ವಲ್ಪ ಕೊರತೆಯನ್ನ ಅನುಭವಿಸಬಹುದು, ಅಲ್ಲಿ ಕಡಿಮೆ ಮಳೆ ಆಗಬಹುದು ಅನ್ನುವಂತಹ ಒಂದು ಸೂಚನೆ ಇದೆ. ಆದ್ರೆ ದೇಶದ ಬಹುತೇಕ ಭಾಗಗಳಲ್ಲಿ, ಅದರೊಳಗ ನಮ್ಮ ಭಾಗ ಕೂಡ ಸೇರ್ತದೆ, ಇಲ್ಲಿ ಶೇಕಡ 109% ಮಳೆಯ ಸಾಧ್ಯತೆಗಳು ಅದಾವ ಅಂತೇಳಿ ತಿಳಿದು ಬರ್ತದೆ. ಸಾಮಾನ್ಯವಾಗಿ ಮೇ ತಿಂಗಳಲ್ಲಿ 61 mm ಮಳೆ ಆಗ್ತದ. ಇದಕ್ಕಿಂತ ಹೆಚ್ಚಿನ ಮಳೆಯನ್ನ, ಅಂದ್ರೆ ಈಗಾಗಲೇ ನಾವು ನೋಡಿದಂಗ 109% ಆಗ್ತದ ಅಂತ ಹೇಳಿ ಹೇಳಾರಲ್ಲ, ಅಂದ್ರೆ ಇದಕ್ಕಿಂತ ಹೆಚ್ಚಿನ ಮಳೆಯನ್ನ ನಾವು ಮೇ ತಿಂಗಳಲ್ಲಿ ಪಡಿಬಹುದು ಅನ್ನುವಂತಹ ಸೂಚನೆ ಅದ. ಇದು ಬಹಳ ಒಳ್ಳೆ ಒಂದು ಶುಭ ಸುದ್ದಿ ಅಂತಾನೆ ನಾವು ಹೇಳಬಹುದು. ಯಾಕಪ್ಪ ಅಂತಂದ್ರ ಈ ಸಮಯದೊಳಗ ನಾವು ಮಳೆಯನ್ನ ಪಡೆದ್ರೆ ಮಳೆ ನೀರು ಸಂಗ್ರಹ ಮಾಡೋದಕ್ಕೆ ನಮಗ ಬಹಳಷ್ಟು ಅನುಕೂಲ ಆಗ್ತದ. ಅದಕ್ಕಾಗಿ ನಾವು ತಯಾರಿಯನ್ನ ಮಾಡಿಕೊಳ್ಬೇಕು. ಮಳೆ ನೀರು ನಾವು ಯಾವ ರೀತಿ ಸಂಗ್ರಹ ಮಾಡ್ತೀವಿ, ಎಷ್ಟು ಹೆಚ್ಚಿಗೆ ಸಂಗ್ರಹ ಮಾಡ್ತೀವಿ ಅಷ್ಟು ನಮಗ ಒಳ್ಳೇದಾಗ್ತದ. ಇದಕ್ಕ ಸಾಕಷ್ಟು ಪದ್ಧತಿಗಳದಾವ. ನಾವು ಈಗಾಗಲೇ ತಮಗ ಆ ಪದ್ಧತಿಗಳ ಬಗ್ಗೆ ಕಾರ್ಯಕ್ರಮಗಳಲ್ಲಿ ತಿಳಿಸ್ತಾ ಬಂದಿವಿ, ತಜ್ಞರು ಹೇಳ್ತಾ ಇದ್ದಾರೆ. ವಿಶೇಷವಾಗಿ ನಾವು ಏನೇ ಮಾಡಿದ್ರು ಕೃಷಿ ಹೊಂಡಗಳನ್ನ ಮಾಡಿಕೊಳ್ಳೇಬೇಕು ಅನ್ನುವಂತಹ ಒಂದು ಸನ್ನಿವೇಶ ಈಗಿನ ದಿವಸದೊಳಗದ. ಅದಕ್ಕ ಸಾಧ್ಯ ಆದಷ್ಟು ಏನು ಸರ್ಕಾರ ಸವಲತ್ತು ಕೊಡುತ್ತದ ಅದನ್ನ ಬಳಸಿಕೊಂಡು ನಾವು ಕೃಷಿ ಹೊಂಡಗಳನ್ನ ಮಾಡಿಕೊಳ್ಬಹುದು. ಇಲ್ಲಪ್ಪ ಅಂತಂದ್ರ ನಮ್ಮ ಸ್ವಂತವಾಗಿ ನಾವು ಕೃಷಿ ಹೊಂಡವನ್ನ ಮಾಡಿಕೊಂಡು ಅದರ ಫಲವನ್ನ ನಾವು ನಮ್ಮ ಹೊಲಗಳಿಗೆ ಪಡಿಬಹುದು ಅನ್ನುವಂತಹ ವಿಚಾರ ಇಟ್ಟುಕೊಂಡು, ಅನೇಕರು ತಾವು ಮಾಡಿದ್ದೀರಿ, ಸ್ವಂತ ಬಲದ ಮೇಲೆ ತಾವು ಮಾಡಿದ್ದೀರಿ, ಬಾವಿಯನ್ನ ಕೂಡ ತಾವು ಕಟ್ಕೊಂಡಿದ್ದೀರಿ ಅಂತ ಉದಾಹರಣೆಗಳು ನಮ್ಮ ಮುಂದದಾವ. ಹಿಂದಿನ ಕಾರ್ಯಕ್ರಮಗಳಲ್ಲಿ ನಾವು ಅದರ ಬಗ್ಗೆ ಪ್ರಸಾರ ಕೂಡ ಮಾಡಿದ್ವಿ. ಅದಕ್ಕ ನಾವು ಸಾಮೂಹಿಕವಾಗಿ, ನಮಗೊಬ್ಬರಿಗೆ ಆಗ್ಲಿಕ್ಕಿಲ್ಲ ಅಂತಂದ್ರೂ ಸಹಿತ ಸಾಮೂಹಿಕವಾಗಿ ನಮ್ಮ ಸ್ನೇಹಿತ ರೈತ ಮಿತ್ರರು ಕೂಡಿಕೊಂಡು ಕೃಷಿ ಹೊಂಡಗಳನ್ನ ಮಾಡಿಕೊಳ್ಳುವುದಕ್ಕೆ ಇದು ಸಕಾಲ. ಮೇ ಒಳಗ ಬೀಳುವಂತಹ ಮಳೆ ನೀರನ್ನ ನಾವು ಸಂಗ್ರಹ ಮಾಡೋದ್ರ ಕಡೆ ಸ್ವಲ್ಪ ಗಂಭೀರವಾಗಿ ಚಿಂತನೆ ಮಾಡೋಣ ಅನ್ನುವಂತಹ ವಿಚಾರ ಇಲ್ಲಿ ಅದ. ಆದ್ಮೇಲೆ ಇನ್ನೊಂದು ಮುಖ್ಯವಾದಂತಹ ನಿಸರ್ಗದ ವಿದ್ಯಮಾನ ಮರಳಿನ ಬಿರುಗಾಳಿ. ಮರಳಿನ ಬಿರುಗಾಳಿ ಬಗ್ಗೆ ಹಿಂದಿನ ವರ್ಷಗಳಲ್ಲಿ ನಾವು ಹೇಳಿದೀವಿ. ವಿಶೇಷವಾಗಿ ಉತ್ತರ ಭಾರತದೊಳಗ ಈ ಮರಳಿನ ಬಿರುಗಾಳಿ ಬೀಸ್ತದ. ಮರಳಿನ ಬಿರುಗಾಳಿ ಎಲ್ಲಿ ಬೀಸ್ತದಪ್ಪ ಅಂತಂದ್ರ ಎಲ್ಲಿ ಮರುಭೂಮಿಗಳದಾವ ಅಂತಹ ಪ್ರದೇಶಗಳಲ್ಲಿ ಮರಳಿನ ಬಿರುಗಾಳಿ ಬೀಸ್ತದ. ಬರುವ ದಿನಗಳಲ್ಲಿ ಮರಳಿನ ಬಿರುಗಾಳಿ ವಾಯುವ್ಯ ಭಾರತದೊಳಗ, ಅಂದ್ರೆ ಎಲ್ಲಿ ಥಾರ್ ಮರುಭೂಮಿ ಅದ, ರಾಜಸ್ಥಾನ್ ಇದೆ, ಪಂಜಾಬ್ನ ಕೆಲವು ಭಾಗಗಳು, ಗುಜರಾತ್ನ ಕೆಲವು ಭಾಗಗಳು, ಈ ರೀತಿಯಾಗಿ ಅಲ್ಲಿ ಮರಳಿನ ಬಿರುಗಾಳಿ ಬೀಸುವಂತಹ ಒಂದು ಸನ್ನಿವೇಶ ನಿರ್ಮಾಣ ಆಗಬಹುದು ಅನ್ನುವಂತಹ ಒಂದು ಸೂಚನೆ ಅದ. ಅದು ನಮಗ ಸಂಬಂಧಿಲ್ಲ, ಆದ್ರೂ ಕೂಡ ಈ ವಿದ್ಯಮಾನದ ಬಗ್ಗೆ ತಮಗ ಗೊತ್ತಿರಲಿ ಅಂತ ಹೇಳಿ ನಾವು ಹೇಳ್ತಾ ಇದೀವಿ. ಮರಳಿನ ಏನ್ ಬಿರುಗಾಳಿ ಬೀಸ್ತಾ ಇರ್ತದೆ, ಅದರ ಜೊತೆಗೆ ಮರಳು ಕೂಡ ಆಕಾಶದೊಳಗ ಹರಡಿ ಬಿಡ್ತದ. 40-50 km ಪ್ರತಿ ತಾಸಿಗೆ ಈ ವೇಗದೊಳಗ ಮರಳಿನ ಬಿರುಗಾಳಿ ಬೀಸುವಂತಹ ಸಾಧ್ಯತೆಗಳು ಅದಾವ ಅಂತ ಹೇಳಿ ತಜ್ಞರು ಒಂದು ಮುನ್ಸೂಚನೆಯನ್ನ ನೀಡ್ತಾ ಇದ್ದಾರೆ. ಆಮೇಲೆ ಬರುವ ವಾರಗಳಲ್ಲಿ ನಮ್ಮ ದಕ್ಷಿಣ ಭಾರತದೊಳಗ ಸ್ವಲ್ಪ ವಾತಾವರಣ ಬೇರೆ ಇರ್ತದ. ಉತ್ತರ ಭಾರತದೊಳಗ ಬಿಸಿ ಗಾಳಿ ಬೀಸ್ತಾ ಇರುವಂತಹ ಒಂದು ಸನ್ನಿವೇಶ ಅದ. ವಾಯುವ್ಯ ಭಾರತದೊಳಗ ಮರಳಿನ ಬಿರುಗಾಳಿ ಬೀಸುವಂತಹದ್ದು. ದಕ್ಷಿಣ ಭಾರತದೊಳಗ ಅಲ್ಲಲ್ಲಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಅಂತ ಹೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ಅಂದ್ರೆ ನಮ್ಮ ರಾಜ್ಯ ಇರಬಹುದು, ಆಂಧ್ರ ಪ್ರದೇಶ ಇರಬಹುದು, ತೆಲಂಗಾಣ ಇರಬಹುದು, ತಮಿಳುನಾಡು ಇರಬಹುದು, ಈ ರಾಜ್ಯಗಳಲ್ಲಿ ಅಲ್ಲಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ಚದುರಿದಂಗ ಮಳೆಯ ಸಾಧ್ಯತೆಗಳು ಅದಾವ. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಇರಬಹುದು ಅನ್ನುವಂತಹ ಒಂದು ಸೂಚನೆ ಕೂಡ ಇಲ್ಲಿ ಅದ. ದಕ್ಷಿಣ ಅಂಡಮಾನ್ ಸಮುದ್ರದೊಳಗ 4ನೇ ತಾರೀಕು ಒಂದು ಕಡಿಮೆ ಒತ್ತಡದ ಪ್ರದೇಶ ನಿರ್ಮಾಣ ಆಗುವಂತಹ ಸನ್ನಿವೇಶ ಅದ. ಆದ್ದರಿಂದ ನಮಗೇನು ಅನಾನುಕೂಲ ಇಲ್ಲ. ಆದ್ರ ಈ ಒಂದು ಬೆಳವಣಿಗೆ ದಕ್ಷಿಣ ಅಂಡಮಾನ್ ಸಮುದ್ರದೊಳಗ ಆಗಬಹುದು ಅನ್ನುವಂತಹ ಒಂದು ಸೂಚನೆ ತಮಗ ಗೊತ್ತಿರಲಿ. ಇನ್ನು ಆತ್ಮೀಯರೇ, ಬಹಳ ಮುಖ್ಯವಾದಂತಹ ವಾತಾವರಣದ ವಿದ್ಯಮಾನಗಳು ಲಾನಿನಾ, ಎಲ್ ನಿನೋ, ಐಒಡಿ ಅಂದ್ರ ಹಿಂದೂ ಮಹಾಸಾಗರದ ದ್ವಿಧ್ರುವಿ, ಇವುಗಳ ಬಗ್ಗೆ ನಾವು ಕಳೆದ ಕಾರ್ಯಕ್ರಮದೊಳಗ ಪ್ರಸ್ತಾಪ ಮಾಡಿದ್ವಿ. ಇವು ಬಹಳ ಮುಖ್ಯವಾದಂತಹ ವಾತಾವರಣದ ಸನ್ನಿವೇಶಗಳು, ವಿದ್ಯಮಾನಗಳು. ಇವುಗಳ ಪ್ರಭಾವ ನಮ್ಮ ಮಳೆ ಮೇಲೆ ಆಗ್ತದ, ನಮ್ಮ ಮನ್ಸೂನ್ ಮೇಲೆ ಆಗ್ತದ. ಈಗಾಗಲೇ ಕಳೆದ ಕಾರ್ಯಕ್ರಮದೊಳಗ ಲಾನಿನಾ ಬಗ್ಗೆ ನಮ್ಮ ತಜ್ಞರು ಹೇಳಿದ್ದೆ ಏನಪ್ಪಾ ಅಂತಂದ್ರ, ಭೂಮಧ್ಯ ರೇಖೆಯ ಶಾಂತ ಮಹಾಸಾಗರದೊಳಗ ಲಾನಿನಾ ವಿದ್ಯಮಾನ ಮುಂದುವರಿಬಹುದು. ಈ ಸೀಸನ್ ಅಂದ್ರ ನೈಋತ್ಯ ಮುಂಗಾರು ಬರುವ ತನಕನೂ ಇದರ ಒಂದು ಪ್ರಭಾವವನ್ನ ನಾವು ನೋಡಬಹುದು. ಮುಂದುವರೆದು ನಮ್ಮ ಮುಂಗಾರು ಪೂರ್ತಿ ಏನು ಸಮಯ ಅದ, ಆ ಸಮಯದ ಪೂರ್ತಿ ಲಾನಿನಾ ವಿದ್ಯಮಾನ ಮುಂದುವರಿಬಹುದು ಅನ್ನುವಂತಹ ಒಂದು ಸೂಚನೆಯನ್ನ ಕೊಟ್ಟಿದ್ರು. ಲಾನಿನಾ ಅಂತಂದ್ರ ಇನ್ನೊಮ್ಮೆ ತಮಗ ಹೇಳ್ತೀನಿ, ಇದು ತಂಪು ನೀರಿನ ಪ್ರವಾಹ. ಇದು ಶಾಂತ ಮಹಾಸಾಗರದೊಳಗ ಕ್ರಿಯಾಶೀಲ ಇತ್ತು ಅಂತಂದ್ರ ನಮ್ಮಲ್ಲಿ ಒಳ್ಳೆಯ ಮಳೆಯನ್ನ ನಾವು ನೋಡಬಹುದು, ಉತ್ತಮ ಮಳೆಯನ್ನ ನಾವು ನೋಡಬಹುದು. ಈಗಾಗಲೇ ನಮ್ಮ ಭಾರತೀಯ ಹವಾಮಾನ ಇಲಾಖೆಯವರು ನಮ್ಮ ಮುಂಗಾರು ಅವಧಿ ಒಳಗ ಒಳ್ಳೆಯ ಮಳೆಯನ್ನ ನಿರೀಕ್ಷೆ ಮಾಡಬಹುದು ಅಂತ ಹೇಳಿದ್ದಾರೆ. ಲಾನಿನಾ ವಿದ್ಯಮಾನ ಅದಕ್ಕೆ ಪೂರಕವಾಗಿ ಕೆಲಸ ಮಾಡ್ತಾ ಇರೋದನ್ನ ನಾವು ಇಲ್ಲಿ ಗಮನಿಸಬಹುದು. ಇದರ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ತಮಗೆ ಹೆಚ್ಚಿನ ಮಾಹಿತಿಯನ್ನ ಕೂಡ ಕೊಡ್ತೀವಿ. ಇದರ ಬಗ್ಗೆ ತಾವು ತಿಳ್ಕೊಳ್ಳೋದು ಬಹಳ ಮುಖ್ಯವಾದಂತಹದ್ದು. ಇನ್ನು ಹಿಂದೂ ಮಹಾಸಾಗರದ ದ್ವಿಧ್ರುವಿ ಐಒಡಿ ಅಂತೇಳಿ ನಾವು ಕರಿತೀವಿ, ಇಂಡಿಯನ್ ಓಷನ್ ಡೈಪೋಲ್ ಅಂತೇಳಿ. ಇಂಡಿಯನ್ ಓಷನ್ ಡೈಪೋಲ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಾವು ತಮಗ ತಿಳಿಸಿವಿ. ಹಿಂದೂ ಮಹಾಸಾಗರ ಒಂದು ದೊಡ್ಡ ಮಹಾಸಾಗರ. ಒಂದು ಕಡೆ ಆಫ್ರಿಕಾ ಖಂಡ ಬಂದ್ರೆ ಇನ್ನೊಂದು ಕಡೆ ಆಸ್ಟ್ರೇಲಿಯಾ ಖಂಡ ಬರ್ತದೆ. ಇವು ಎರಡು ಧ್ರುವಗಳು. ಈ ಎರಡು ಧ್ರುವಗಳಲ್ಲಿ ಆಗುವಂತಹ ಉಷ್ಣತೆ ಏರುಪೇರುಗಳೇನಿರ್ತಾವ, ಉಷ್ಣತೆ ಬದಲಾವಣೆಗಳೇನಿರ್ತಾವ, ಅದರಿಂದಾಗಿ ನಮ್ಮ ಮುಂಗಾರಿನ ಮೇಲೆ ಬಹಳಷ್ಟು ಪರಿಣಾಮಗಳು ಉಂಟಾಗ್ತಾವ ಅನ್ನುವಂತಹ ಒಂದು ಸೂಚನೆ ಅದ. ಒಂದು ವೇಳೆ ಆಫ್ರಿಕಾ ಖಂಡದ ಹತ್ರ ಸಮುದ್ರದೊಳಗ ಬಿಸಿ ಹೆಚ್ಚಾಯಿತು ಅಂತಂದ್ರ ನಮ್ಮ ಮುಂಗಾರಿನ ಮೇಲೆ ಅದು ಋಣಾತ್ಮಕವಾದಂತಹ ಒಂದು ಪರಿಣಾಮವನ್ನ ಬೀರ್ತದ. ಒಂದು ವೇಳೆ ಆಫ್ರಿಕಾ ಖಂಡದ ಹತ್ರ ತಂಪಾದಂತಹ ಒಂದು ವಾತಾವರಣ ಇತ್ತು ಅಂತಂದ್ರ, ಅಲ್ಲಿ ಉಷ್ಣತೆ ಕಡಿಮೆ ಇತ್ತು ಅಂತಂದ್ರ ನಮ್ಮ ಮುಂಗಾರಿನ ಮೇಲೆ ಅದು ಸಕಾರಾತ್ಮಕವಾದಂತಹ ಒಂದು ಪರಿಣಾಮ ಬೀರ್ತದ ಅನ್ನುವಂತಹ ಒಂದು ವಿಚಾರ ತಾವೆಲ್ಲ ತಿಳ್ಕೋಬೇಕು. ಈಗೇನದಪ್ಪ ಅಂತಂದ್ರ ಈ ಐಒಡಿಯ ಪರಿಸ್ಥಿತಿ ತಟಸ್ಥವಾಗಿದೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಅಂದ್ರ ಉಷ್ಣತೆ ಹೆಚ್ಚು ಇಲ್ಲ, ಕಡಿಮೆನೂ ಇಲ್ಲ ಅನ್ನುವಂತಹ ಒಂದು ತಟಸ್ಥ ಪರಿಸ್ಥಿತಿ ಅದ. ಇದರಿಂದಾಗಿ ನಮಗ ಏನು ತೊಂದರೆ ಇಲ್ಲ. ಮುಂಗಾರಿನ ಚಲನೆಗೆ ಇದರಿಂದ ಒಂದು ಪೂರಕವಾದಂತಹ ಒಂದು ವಾತಾವರಣ ನಿರ್ಮಾಣ ಆಗ್ತದ ಅನ್ನೋದನ್ನ ಗಮನಿಸಬೇಕು. ಇದು ಮುಂಗಾರು ಶುರು ಆಗುವ ತನಕನು ಇಂಥ ಒಂದು ಸನ್ನಿವೇಶ ಮುಂದುವರಿತದ. ಅದರ ನಂತರ ಬಹುತೇಕ ಋಣಾತ್ಮಕ ಆಗುವಂತಹ ಒಂದು ಸನ್ನಿವೇಶ ಆಗಬಹುದು ಅನ್ನುವಂತಹ ವಿಚಾರದ ಅದನ್ನ ಮುಂದಿನ ವಾರಗಳಲ್ಲಿ ಏನೇನು ಬದಲಾವಣೆ ಆಗಬಹುದು ಅನ್ನೋದ್ರ ಬಗ್ಗೆ ನಾವು ತಮ್ಮ ಗಮನಕ್ಕೆ ತರತಾ ಇರ್ತೀವಿ. ಆದ್ಮೇಲೆ ಬಿಸಿ ಗಾಳಿ ಅನ್ನುವಂತಹ ಮಾತನ್ನ ತಾವು ಕೇಳಿದ್ರಿ. ಇದನ್ನ ಇಂಗ್ಲಿಷ್ನೊಳಗ ಹೀಟ್ ವೇವ್ ಅಂತ ಹೇಳಿ ಕರೀತಾರ. ವಾತಾವರಣದೊಳಗ ಉಷ್ಣತೆ ಹೆಚ್ಚಾಯ್ತು ಅಂತಂದ್ರ ಅದನ್ನ ಬಿಸಿ ಗಾಳಿ ಬೀಸ್ತಾ ಇದೆ ಅನ್ನುವಂತಹ ಮಾತನ್ನ ತಾಂತ್ರಿಕವಾಗಿ ಹೇಳ್ತಾ ಇದ್ದಾರೆ. ಬಿಸಿ ಗಾಳಿ ಅನ್ನುವಂತಹ ಒಂದು ವಿದ್ಯಮಾನ ಅದ ಅನ್ನೋದಕ್ಕ ವಾತಾವರಣದೊಳಗ 4-6 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಾಯ್ತು ಅಂತಂದ್ರ ಅದನ್ನ ನಾವು ಬಿಸಿ ಗಾಳಿ ಬೀಸ್ತಾ ಇದೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದೀವಿ. ಈ ಬಿಸಿ ಗಾಳಿ ಯಾಕೆ ಬೀಸ್ತದ, ಇದರಿಂದ ಏನೇನು ನಮಗ ತೊಂದರೆಗಳಾಗ್ತಾವ, ಅದರಿಂದ ನಾವು ಯಾವ ರೀತಿಯಾದಂತಹ ರಕ್ಷಣೆಯನ್ನ ಪಡಿಬೇಕು ಅನ್ನೋದ್ರ ಬಗ್ಗೆ ಬೆಂಗಳೂರಿನ ನೈಸರ್ಗಿಕ ವಿಪತ್ತು ಉಸ್ತುವಾರಿ ಕೇಂದ್ರದ ಮಾಜಿ ನಿರ್ದೇಶಕರಾದಂತಹ ಡಾಕ್ಟರ್ ಶ್ರೀನಿವಾಸ್ ರೆಡ್ಡಿ ಅವರು ಹೇಳ್ತಾ ಇದ್ದಾರೆ. ಅವರನ್ನ ದೂರವಾಣಿ ಮುಖಾಂತರ ನಮ್ಮ ಡಾಕ್ಟರ್ ಸದಾನಂದ ಪೆರ್ಲ ಅವರು ಮಾತಾಡಿಸ್ತಾ ಇದ್ದಾರೆ. ಡಾಕ್ಟರ್ ರೆಡ್ಡಿ ಅವರು ಹೇಳೋದನ್ನ ನಾವೀಗ ಕೇಳೋಣ. ಬಿಸಿ ಗಾಳಿ ಅಂತಂದ್ರೇನು, ಯಾವ ರೀತಿ ಅದು ಆಗ್ತದ, ಯಾಕೆ ಆಗ್ತದ, ಅದರಿಂದ ನಾವು ಯಾವ ರೀತಿ ಸಂರಕ್ಷಣೆಯನ್ನ ಪಡಿಬೇಕು ಅನ್ನೋದ್ರ ಬಗ್ಗೆ ಈಗ ಕೇಳೋಣ ಡಾಕ್ಟರ್ ಶ್ರೀನಿವಾಸ್ ರೆಡ್ಡಿ ಅವರು. ಶ್ರೀನಿವಾಸ ರೆಡ್ಡಿ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಈಗ ಬಿಸಿಗಾಳಿಯಿಂದ ನಮ್ಮ ಇಡೀ ರಾಜ್ಯದಲ್ಲೇ ಒಂದು ರೀತಿಯ ಆತಂಕದ ವಾತಾವರಣ ಮೂಡಿದೆ, ಜೊತೆಗೆ ಆರೆಂಜ್ ಅಲರ್ಟ್ ಅನ್ನ ಘೋಷಿಸಲಾಗಿದೆ. ಜನ ಬಹಳ ಆತಂಕದಲ್ಲಿದ್ದಾರೆ. ಯಾಕೆ ಈ ರೀತಿಯ ಪರಿಸರದ ಬದಲಾವಣೆಗೆ ಏನು ಕಾರಣ ಸರ್? ಯಾಕಾಗಿ ಈ ರೀತಿಯ ಬಿಸಿಗಾಳಿ ಬೀಸ್ತಾ ಇದೆ? ಈಗ ಮುಖ್ಯವಾಗಿ ನಾವು ಮುಂಗಾರು ಪೂರ್ವ ಋತುಮಾನದಲ್ಲಿ ನೋಡೋದಾದ್ರೆ ನಮಗೆ ಬಹಳ ಇಂಪಾರ್ಟೆಂಟ್ ಅಂದ್ರೆ ಎರಡು ವಿಪತ್ತುಗಳು ಸಂಭವಿಸುವ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಮುಖ್ಯವಾಗಿ ಯಾಕೆ ಇದು ಮುಂಗಾರು ಪೂರ್ವದಲ್ಲೇನೆ ಜಾಸ್ತಿ ಆಗ್ತದೆ ಅಂತ ನೋಡಿದಾಗ, ಮೊದಲನೇದು ಬರೋದು ಯಾವುದೇ ಶಬ್ದ ಅಥವಾ ಯಾವುದೇ ಗಡಿಗಡಿ ಮಾಡದೆ ಕಾಯಿಸುವಂತಹ ಒಂದು ವಿಪತ್ತು ಅಂದ್ರೆ ಈಟ್ ವೇವ್ ಅಂತ ಕರಿತೀವಿ. ಅದಕ್ಕೆ ಈಟ್ ವೇವ್ ಅಂದ್ರೆ ಬಿಸಿ ಗಾಳಿಯಿಂದ ಬಿಸಿ ಗಾಳಿಗೆ ಸುತ್ತಾಗುತ್ತಾರೆ ಬಹಳ ಜನ ಈ ಸಂದರ್ಭದಲ್ಲಿ, ಮೇ ಮಾರ್ಚ್ ಇಂದ ಜೂನ್ ವರೆಗೆ. ಅದು ಬಿಟ್ರೆ ಮುಖ್ಯವಾಗಿ ಇನ್ನೊಂದು ಬಹಳ ಅರ್ಭಟಿಸಿ ಕೊಲ್ಲುವಂತಹ ಇನ್ನೊಂದು ಮುಖ್ಯ ವಿಪತ್ತು ಅಂದ್ರೆ ನಾವು ಲೈಟ್ನಿಂಗ್ ಅಂತ ಕರಿತೀವಿ, ಅಂದ್ರೆ ಗುಡುಗು ಸಿಡಿಲು. ಇವು ಎರಡು ಮುಂಗಾರು ಪೂರ್ವದಲ್ಲಿ ಅರ್ಭಟ ಜಾಸ್ತಿ ಆಗಿ ಸಾಕಷ್ಟು ಜನ ಇದರಿಂದ ಸಾಯುವ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಒಟ್ಟಾರೆ ನಮ್ಗೆ ಬಹಳ ಗಮನಿಸಬೇಕಾದ ವಿಚಾರ ಅಂದ್ರೆ ದೇಶದ ಎಲ್ಲಾ ಭಾಗದಲ್ಲಿ ಇಲ್ಲೇವರೆಗೂ ಒಂದು 25 ವರ್ಷಗಳಲ್ಲಿ ಬಿಸಿಗಾಳಿಗೆ ತುತ್ತಾಗುವಂತಹ ಜೀವಗಳನ್ನ ನಾವು ನೋಡೋದಾದ್ರೆ ಸುಮಾರು 12,000 ಜೀವ ತೆದ್ದಿದ್ದಾರೆ ಬರೇ ಬಿಸಿಗಾಳಿಗೋಸ್ಕರವಾಗಿ. ಓಹೋ. ಅದರಲ್ಲೂ ಕರ್ನಾಟಕ ರಾಜ್ಯಕ್ಕೆ ಹತ್ಕೊಂಡಿರುವಂತ ರಾಜ್ಯ ನಮ್ಗೆ ಆಂಧ್ರ ಪ್ರದೇಶ, ಅಂದ್ರೆ ಈಗ ತೆಲಂಗಾಣ ಮತ್ತೆ ಆಂಧ್ರ ಅಂತ ಆಗಿದೆ. ಆದ್ರೆ ಮೊದಲು ಆಂಧ್ರಪ್ರದೇಶ ಒಟ್ಟಿಗೆ ಏನಿತ್ತು, ಅವಾಗ 25 ವರ್ಷದಲ್ಲಿ 5,000 ಜನ ಸತ್ತಿದ್ದಾರೆ ಬರೇ ಬಿಸಿಗಾಳಿಗೆ ತುತ್ತಾಗಿ. ಅದೇ ರೀತಿಯಲ್ಲಿ ಗುಜರಾತ್ ಅಲ್ಲಾಗಿರ್ಬೋದು, ಒರಿಸ್ಸಾದಲ್ಲಾಗಿರ್ಬೋದು, ರಾಜಸ್ಥಾನದಲ್ಲಾಗಿರ್ಬೋದು, ಈ ಸಾವಿನ ಸಂಖ್ಯೆ ನೋಡಿದಾಗ 1,000 ಹೆಚ್ಚು ಇರೋದನ್ನ ಗಮನಿಸ್ತಾ ಇದ್ದೀವಿ. ಆದ್ರೆ ನಮ್ಮ ರಾಜ್ಯದ ಒಂದು ದಾಖಲೆಯನ್ನ ನೋಡಿದಾಗ 25 ವರ್ಷದಲ್ಲಿ ಕೇವಲ 6 ಜನ ಮಾತ್ರ NDMA ನಮ್ಮಲ್ಲಿ ಏನು ಸ್ಟಾಟಿಸ್ಟಿಕ್ ತಂದಿರ್ತವೆ, 6 ಜನ ಮಾತ್ರ ಮೃತಪಟ್ಟಿರೋದ್ರ ಬಗ್ಗೆ ದಾಖಲೆಗಳಿದ್ದಾವೆ. ಅದು ಬಿಟ್ಟರೆ ಹೆಚ್ಚಿನ ಅನಾಹುತ ನಮಗೆ ಆಗಿಲ್ಲ. ಇದು ಆಗಿಲ್ಲ ಅಂದ ತಕ್ಷಣ ನಮಗೆ ಏನನ್ಸುತ್ತೆ ಅಂದ್ರೆ ಕೆಲವು ದಾಖಲೆ ಬಂದಿರದಂಗೇನು ಇರ್ಬೋದು, ಹೇಳಲಿಕ್ಕೆ ಆಗೋದಿಲ್ಲ. ಆದ್ರೆ ಇನ್ನೊಂದು ಮುಖ್ಯವಾದ ವಿಚಾರ ಅಂದ್ರೆ ಈಗ ಬಿಸಿಗಾಳಿ ಆಗಿರ್ಬೋದು, ಗುಡುಗು ಸಿಡಿಲಿನಿಂದ ಏನಾದ್ರೂ ಅನಾಹುತ ಆದ್ರೆ ಇವುಗಳನ್ನು ವಿಪತ್ತುಗಳೆಂದು ಪರಿಗಣಿಸಿದೆ. ಈಗ ಯಾರೇ ಇದರಿಂದ ಮೃತಪಟ್ಟರೆ ಇವರಿಗೆ ಕಾಂಪನ್ಸೇಷನ್ DM ನಮ್ಮ ವಿಪತ್ತು ನಿರ್ವಹಣಾ ಇದರಲ್ಲಿ ನಾವು ಇವರಿಗೆ ಕಾಂಪನ್ಸೇಷನ್ ಕೊಡಕ್ಕೆ ಅಂತ ಇದಿದೆ. ಇವಾಗ ಮೊದಲ ಇದ್ದಿಲ್ಲ. ಇದು ಬಹಳ ಮುಖ್ಯ ಆಗ್ತದೆ ಈಟ್ ವೇವ್ಗೆ. ಯಾವಾಗ ನಾವು ಈಟ್ ವೇವ್ ಅಂತ ಕರಿತೀವಿ ಅನ್ನೋದು ಗಮನಿಸಿದಾದ್ರೆ ಯಾವುದೇ 40 degree ಟೆಂಪರೇಚರ್ ಬಹಳ 4 ಸ್ಟೇಷನ್ ಗಳಲ್ಲಿ 2-3 ದಿವಸ ಕಾಲ 40 degree ಅಧಿಕ ಟೆಂಪರೇಚರ್ ಆದ್ರೆ ಒಂದು ಈಟ್ ವೇವ್ಗೆ ಒಂದು ಎಕ್ಸ್ಪ್ಲನೇಷನ್ ಇರ್ತದೆ. ಅದು ಬಿಟ್ರೆ ವಾಡಿಕೆ ತಗೊಂಡಾಗ ನಿಮ್ಗೆ 44.5 degree 4.5 degree ಇಂದ 6.4 degree ವರೆಗೂ ನಾವು ವಾಡಿಕೆಗಿನ ಹೆಚ್ಚು ಉಷ್ಣಾಂಶ ಅಥವಾ ಬಿಸಿಲು ಜಾಸ್ತಿ ಆದಾಗ ನಮ್ಗೆ ಅದಕ್ಕೆ ಈಟ್ ವೇವ್ ಅಂತ ಕರಿತೀವಿ. ಇನ್ನೊಂದು 6.4 degree ವಾಡಿಕೆಗಿನ ಹೆಚ್ಚಾದಾಗ ತೀವ್ರತರ ಬಿಸಿಗಾಳಿ ಅಂತ ಕರಿತೀವಿ. ಈಗ ಇದೇ ಆಗ್ತಾ ಇರೋದು ನಮ್ಮ ದೇಶದ ಹಲವು ಭಾಗಗಳಲ್ಲಿ, ಅದರಲ್ಲೂ ನಮ್ಗೆ ನಾರ್ತ್ ವೆಸ್ಟ್ ಏನಿದೆ ಗುಜರಾತ್, ರಾಜಸ್ಥಾನ, ಮಧ್ಯಪ್ರದೇಶ, ಮಹಾರಾಷ್ಟ್ರದ ಕೆಲವು ಭಾಗಗಳು ಇವೆಲ್ಲ ನೋಡಿದಾಗ 4.5 degree ಟೆಂಪರೇಚರ್ ಜಾಸ್ತಿ ಆಗುವ ಸಾಧ್ಯತೆ ಇದೆ ಅಂತ ಇದ್ರೆ, ಇವತ್ತು ದಾಖಲೆಗಳನ್ನ ನೋಡಿದಾಗ ಆ ಸಾಕಷ್ಟು ಸ್ಟೇಷನ್ ಗಳಲ್ಲಿ 45 degree ಟೆಂಪರೇಚರ್ ದಾಖಲಾಗಿರೋದನ್ನ ನಾವು ಕಾಣ್ತಾ ಇದ್ದೀವಿ. ಆಂಧ್ರ ಪ್ರದೇಶ ಇದೆ, ಅನಂತಪುರಲ್ಲಿ ನೋಡಿದಾಗ 43.4 degree ಆಲ್ಮೋಸ್ಟ್ 44 degree ಟೆಂಪರೇಚರ್. ನಮ್ಮ ಕಲಬುರಗಿ ತಗೊಂಡಾಗ ಕಳೆದ 2 ದಿನಗಳಿಂದ 42 degree ಟೆಂಪರೇಚರ್ ದಾಖಲಾಗ್ತಿರೋದನ್ನ ಕಾಣ್ತಾ ಇದೆ. ಇದರಿಂದ ಈಗ ಇದನ್ನೆಲ್ಲ ಮಾನಿಟರ್ ಮಾಡಿ ಭಾರತೀಯ ಹವಾಮಾನ ಇಲಾಖೆ ಒಂದು ಬಿಸಿಗಾಳಿಗೆ ಅಲರ್ಟ್ ಕೊಟ್ಟಿದೆ. ಅಲರ್ಟ್ ಕೊಟ್ಟಿರೋದು ಯಾಕೆ ಅಂದ್ರೆ ಈ ಒಂದು ಸಲಹೆ ಸೂಚನೆಗಳು ಏನಿದಾವೆ, ಬಿಸಿಗಾಳಿ ಇದ್ದಾಗ ಈ ಸಲಹೆ ಸೂಚನೆಗಳನ್ನ ಪಾಲಿಸಬೇಕು ಅನ್ನೋದು ಒಂದು ಉದ್ದೇಶ. ಯಾವ ಯಾವ ಸಲಹೆ ಸರ್? ಅದು ಮುಖ್ಯವಾಗಿ ನಾವು ನೋಡ್ಬೇಕಾಗಿರೋದು ಏನಂದ್ರೆ 3 ಕಲರ್ ಅಲ್ಲಿ ನಾವು ಅಲರ್ಟ್ ಕೊಡ್ತೀವಿ ಇದಕ್ಕೆ ಬಿಸಿಗಾಳಿಗೆ. ಮೊದಲನೇದು ಸುಮಾರು ವಾಡಿಕೆಗಿನ 6 degree ಟೆಂಪರೇಚರ್ ಜಾಸ್ತಿ ಆಯ್ತು ಅಂದ್ರೆ ಎಕ್ಸ್ಟ್ರೀಮ್ ಹೀಟ್ ಅಲರ್ಟ್ ಅಂತ ಕೊಡ್ತೀವಿ. ಅದಕ್ಕೆ ರೆಡ್ ಕಲರ್ ಕೊಟ್ಟಿರ್ತದೆ. ಇವಾಗ ಯಾರೇ ಒಂದು ಮುನ್ಸೂಚನೆ ಕೊಡ್ಬೇಕಾದ್ರೆ ರೆಡ್ ಕಲರ್ ಕೊಡ್ತದೆ. ಆರೆಂಜ್ ಕಲರ್ ಅಂದ್ರೆ 4-5 degree ಟೆಂಪರೇಚರ್ ವಾಡಿಕೆಗಿನ ಜಾಸ್ತಿ ಆದಾಗ ಕಿತ್ತಲೆ ಕಲರ್ ಕೊಡ್ತದೆ. ಯೆಲ್ಲೋ ಕಲರ್ ಆಫ್ ಡೇಗೆ ಅಂದ್ರೆ ನಾರ್ಮಲ್ ಹತ್ತತ್ರ ಇದ್ದಾಗ ಯೆಲ್ಲೋ ಕಲರ್ ಅಂದ್ರೆ ಅರಿಶಿನ ಕಲರ್ ಒಂದು ಅಲರ್ಟ್ ಕೊಡ್ತದೆ, ಸಲಹೆ ಸೂಚನೆ ಕೊಡ್ತದೆ. ಗ್ರೀನ್ ಇದ್ದಾಗ ನಾರ್ಮಲ್ ಡೇ ಅಂತ ಕನ್ಸಿಡರ್ ಮಾಡ್ಬೇಕು. ನಮ್ಮ ದೇಶದ ಹಲವು ಭಾಗಗಳಲ್ಲಿ ರೆಡ್ ಅಲರ್ಟ್ ಇದೆ, ಕೆಲವು ಭಾಗಗಳಲ್ಲಿ ಆರೆಂಜ್ ಅಲರ್ಟ್ ಇದೆ, ಕೆಲವು ಭಾಗದಲ್ಲಿ ಯೆಲ್ಲೋ ಅಲರ್ಟ್ ಇದೆ. ನಾವು ನೋಡಿದಾಗ ನಮ್ಮ ರಾಜ್ಯದಲ್ಲಿ ಸ್ವಲ್ಪ ಎಲ್ಲೋನ ಜಾಸ್ತಿ ಇದೆ, ಆರೆಂಜ್ ಇನ್ನು ಹೋಗಿಲ್ಲ. ಅದಕ್ಕೆ ನಾವು ಒಂದೊಂದು ಅಲರ್ಟ್ ಇದ್ದಾಗ ಏನೇನ್ ಪಾಲಿಸಬೇಕು ಅನ್ನೋದನ್ನು ಬಹಳ ಮುಖ್ಯ ಆಗ್ತದೆ. ಡಾಕ್ಟರ್ ಶ್ರೀನಿವಾಸ ರೆಡ್ಡಿ ಅವರು, ಈಗ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳಲ್ಲಿ 42-43 ಡಿಗ್ರಿ ಸೆಲ್ಸಿಯಸ್ ನಷ್ಟು ಈ ಉಷ್ಣತಾಮಾನ ದಾಖಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ನಾವು ಯಾವ ಅಲರ್ಟ್ ಝೋನ್ ನಲ್ಲಿ ಇರ್ತೇವೆ ಅಂತ? ಈಗ ಎಲ್ಲೋ ಅಲರ್ಟ್ ಇಂದ ಆರೆಂಜ್ ಅಲರ್ಟ್ ವರ್ಗೂ ನಿಮ್ಮ ಉತ್ತರ ಕನ್ನಡದ ಕೆಲವು ಭಾಗವೇ ಬೀಳ್ತದೆ. ಸೊ ಇದಕ್ಕೆ ನಮ್ಗೆ ಏನಾಗ್ತದೆ, ಎಲ್ಲೋ ಮತ್ತೆ ಆರೆಂಜ್ ಅಲರ್ಟ್ ಅಲ್ಲಿ 1 ಡಿಗ್ರಿ ಟೆಂಪರೇಚರ್ ವೇರಿಯೇಷನ್ ತಂದ್ರೂ ಸಹ ನಾವು ಸೂಚನೆಗಳು ಪಾಲಿಸೋದು ಬಹಳ ಮುಖ್ಯ ಆಗ್ತದೆ. ಸೂಚನೆಗಳು ಬಂದಾಗ ನಾವು ಜನರಲ್ ಆಗಿ ಏನ್ ಮಾಡ್ಬೇಕು ಪಬ್ಲಿಕ್ ಅನ್ನ ನೋಡಿದಾಗ, ನಾವು ಆದಷ್ಟು ನಾವು ಹೊರಗಡೆ ಹೋಗೋದನ್ನ ಬಿಸಿಲಿಗೆ ಹೊರಗಡೆ ಹೋಗೋದು, ಅದರಲ್ಲೂ ಏನು ನಮ್ಗೆ ವಯಸ್ಸಾದವರಾಗಿರ್ಬೋದು ಆಮೇಲೆ ಮಕ್ಕಳನ್ನ ಆದಷ್ಟು ಬಿಸಿಲಿಗೆ ಬಿಡಬಾರ್ದು. ಅದು ಬಿಟ್ರೆ ನಮ್ಗೆ ನೀವು ಇನ್ ಕೇಸ್ ಹೋಗ್ಲೇಬೇಕು ಅನ್ನೋದಾದ್ರೆ ನಾವು ತಲೆ ಡೈರೆಕ್ಟ್ ಬಿಸಿಲಿಗೆ ತಾಗ್ದಂಗೆ ಬೀಳದಂಗೆ ನೋಡ್ಬೇಕಾಗ್ತದೆ. ತಲೆಗೆ ಏನಾದ್ರೂ ಟೋಪಿ ಹಾಕೋದಾಗಿರ್ಬೋದು, ಇಲ್ಲ ಛತ್ರಿ ಇಟ್ಕೊಂಡೋದಾಗಿರ್ಬೋದು, ಇಲ್ಲ ಟವಲ್ ಹಾಕೊಂಡಾದ್ರೂ ಹೋಗೋದು ಬಹಳ ಮುಖ್ಯ ಆಗ್ತದೆ. ಈ ಬಿಸಿಲು ಜಾಸ್ತಿ ಆದಾಗ ಡಿಹೈಡ್ರೇಷನ್ ಅಂತ ಕರಿತೀವಿ, ಅಂದ್ರೆ ಬಾಡಿಯಲ್ಲಿ ತೇವಾಂಶ ಎಲ್ಲ ಕಳ್ಕೊಂಡ್ಬಿಡ್ತದೆ. ಅಂತ ಟೈಮಲ್ಲಿ ನಾವು ವೀಕ್ ಆಗಿ ಸ್ಟ್ರೋಕ್ ಆಗುವ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಅದರಿಂದ ನಾವು ಆದಷ್ಟು ನೀರನ್ನ ಜಾಸ್ತಿ ಕುಡಿಬೇಕಾಗ್ತದೆ. ಯಾವಾಗಲೂ ನೀವು ಬೇಸಿಗೆ ಕಾಲದಲ್ಲಿ ಹೊರಗಡೆ ಹೋಗ್ತೀವಿ ಅಂದ್ರೆ ಅದು ನೀರಿನ ಜೊತೆಗೇನೆ ಹೋಗಿ. ಅದು ಮುಖ್ಯವಾಗಿ ಇನ್ನೊಂದು ಏನಂದ್ರೆ, ಈಗ ನಾವು ಬಟ್ಟೆ ಹಾಕೋದು ಬಹಳ ಮುಖ್ಯ ಆಗ್ತದೆ. ಕಪ್ಪು ಕಲರ್ದು ಅಥವಾ ಬೇರೆ ಬಣ್ಣ ಬಣ್ಣದ ಕಲರ್ ಆಗಿದ್ದಾಗ ಮತ್ತೆ ಈ ಬಿಸಿಲನ್ನ ಅಬ್ಸರ್ವ್ ಮಾಡ್ಕೆ ನಾವು ಕೆಪಾಸಿಟಿ ಜಾಸ್ತಿ ಇರೋದ್ರಿಂದ ಜಾಸ್ತಿ ನಮ್ಗೆ ತಾಪಮಾನ ಜಾಸ್ತಿ ಕಾಣ್ತದೆ. ಅದರಿಂದ ಆದಷ್ಟು ತೆಳುವಾದ ಬಿಳಿ ಬಣ್ಣದ ತೆಳುವಾದ ಹತ್ತಿ ಬಟ್ಟೆ ಹಾಕೋದು ಬಹಳ ಒಳ್ಳೇದಾಗ್ತದೆ. ನಮ್ಗೆ ORS ಅಂತ ಕರಿತೀವಿ ನಾವು. ಈ ಹಾಸ್ಪಿಟಲ್ ಅಲ್ಲಿ ಅಡ್ವೈಸರಿ ಹೋಗಿದೆ ಅವ್ರಿಗೆಲ್ಲ, ಯಾವಾಗೂ ನಮ್ಗೆ ಏನು ಡಿಹೈಡ್ರೇಟ್ ಆಗತ್ತೋ ಅಂತ ORS ಏನಿರ್ತದೆ ಅದನ್ನ ನೀವು ಪ್ಯಾಕ್ ಇಟ್ಕೊಳ್ಳಿ ಅನ್ನೋದನ್ನು ಹೇಳಿದ್ದೀವಿ. ಪ್ಲಸ್ ಆದಷ್ಟು ನಾವು ಏನ್ ಮಾಡ್ಬೇಕು, ಜನಗಳು ಈ ಕಾಫಿ ಟೀ ಕಾರ್ಬೋನೇಟೆಡ್ ವಾಟರ್ ಅಂತ ಕರಿತೀವಿ, ಏನ್ ನಮ್ಗೆ ಈ ತೋರಿನೋ ಇವೆಲ್ಲ ಸಿಗ್ತದಲ್ಲ ಕಾರ್ಬೋನೇಟೆಡ್ ವಾಟರ್ ಅದೆಲ್ಲ, ಸೊ ಅದನ್ನ ಕುಡಿಯೋದು ಸ್ವಲ್ಪ ಕಡಿಮೆ ಮಾಡ್ಬೇಕು. ಆದಷ್ಟು ಬರೀ ನೀರು ಕುಡಿಯಿರಿ, ಬಹಳ ಒಳ್ಳೇದು. ಅದ್ ಜೊತೆಗೆ ನಿಮ್ಗೆ ತಂಪಾದ ಪಾನಿಗಳು, ನಾವೇನು ನಿಂಬೆಹಣ್ಣಿನ ಪಾನಕ ಮಾಡಿ ಕುಡಿತೀವಿ ಬೆಲ್ಲ ಹಾಕೊಂಡು, ಮತ್ತೆ ಎಳ್ಳೀರ್ ಕುಡಿತೀವಿ, ಬಹಳ ಒಳ್ಳೇದಾಗ್ತದೆ. ಆದಷ್ಟು ನೀವು ಟೀ ಕಾಫಿ ಮತ್ತೆ ಡ್ರಿಂಕ್ಸ್ ತಗೊಳೋದು ಕಡಿಮೆ ಮಾಡಬೇಕಾಗ್ತದೆ. ಇನ್ನೊಂದು ಮುಖ್ಯವಾದ ಆಹಾರ ಪದ್ಧತಿಗಳನ್ನು ನಾವು ಚೇಂಜ್ ಮಾಡ್ತೇವೆ. ಆದಷ್ಟು ಮಸಾಲೆಗಳು ಮತ್ತೆ ಕಾಲ ಕಡಿಮೆ ಆಗಿರುವಂತಹ ಊಟ ಆಹಾರ ತಗೊಳೋದು ಬಹಳ ಮುಖ್ಯ ಆಗ್ತದೆ ಇಂಡಸ್ಟ್ರಿಯಲ್ಲಿ. ಸರ್, ಈಗ ಬಹಳ ಮುಖ್ಯವಾಗಿ ಭಾರತೀಯ ಹವಾಮಾನ ಇಲಾಖೆ ಈಗಾಗಲೇ ಒಂದು ಸೂಚನೆಯನ್ನು ಕೊಟ್ಟಿದೆ, ದಕ್ಷಿಣ ಭಾರತದಲ್ಲಿ ಈ ರೀತಿಯ ಒಂದು ಬಿಸಿಗಾಳಿ ಬೀಸುವಂತ ಒಂದು ಸಾಧ್ಯತೆ ಇರುವುದರಿಂದ ಈ ರೀತಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇದು ಎಷ್ಟು ದಿನ ಮುಂದುವರಿಯುತ್ತದೆ ಅಂತ? ಇದು ನಮ್ಗೆ ಇನ್ನು 2 ದಿನ ನಮ್ಗೆ ಬಿಸಿಗಾಳಿ ಏನು ಇದೆ ಮುಂದುವರಿಯುತ್ತಾರೆ. ಯಾಕೆ ನಮ್ಗೆ ಇನ್ನು 2 ದಿನ ಇರಬಹುದು ಅನ್ನೋದು ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಗೆ ರಾಜಸ್ಥಾನ ಮತ್ತೆ ಪಾಕಿಸ್ತಾನ ಕಡೆಯಿಂದ ಬಿಸಿಗಾಳಿ ಇರ್ತದೆ, ರಾಜ್ಯಕ್ಕೆ ಬಂದಾಗ ನಮ್ಗೆ ಬಿಸಿಗಾಳಿ ಆಗೋ ಸಾಧ್ಯತೆ ಇದೆ. ಅದರಿಂದ ಅಲ್ಲಿ ಇನ್ನು 2-3 ದಿವಸ ಬಿಸಿಗಾಳಿ ಕುಸಿಯೋ ಸಾಧ್ಯತೆ ಇರೋದ್ರಿಂದ ನಮಗೂ ಸಹ ಅದೇ ರೀತಿ 2-3 ದಿವಸ ಬಿಸಿಗಾಳಿ ಅಂದ್ರೆ ಮುಂದಿನ ಬುಧವಾರದವರೆಗೆ ಈ ಒಂದು ವಾತಾವರಣ ಇರಲಿದೆ ಅನ್ನೋದು ನಿಮ್ ಸೂಚನೆ? ಹೌದು ಇದೆ. ಆದ್ರೆ 3 ದಿವಸದ ನಂತರ ನಮ್ಗೆ ವೆಸ್ಟರ್ನ್ ಡಿಸ್ಟರ್ಬೆನ್ಸಸ್ ಅಂತ ಹಿಮಾಲಯ ಭಾಗದಲ್ಲಿ ಮೋಡಗಳು ಸ್ವಲ್ಪ ಬಿಸಿಲು ಕಡಿಮೆ ಆಗ್ಬೋದು ಆ ಭಾಗದಲ್ಲಿ, ಅದರ ನಂತರ ನಮಗೂ ಕಡಿಮೆ ಆಗುವ ಸಾಧ್ಯತೆಗಳು ಇರ್ತದೆ. ಸರ್, ಒಂದು ಕಡೆ ಬಿಸಿಗಾಳಿ ಇದೆ ಈ ಹಗಲು ಹೊತ್ತಿನಲ್ಲಿ, ರಾತ್ರಿ ವೇಳೆ ಮಳೆ ಬರ್ತಾ ಇದೆ, ಸಿಡಿಲು ಕೂಡ ಬಡದದ್ದು ಸುಮಾರು ಪ್ರಕರಣಗಳು ಕಾಣ್ತಾ ಇದ್ದೇವೆ. ಇದು ಹೇಗೆ ಒಟ್ಟೊಟ್ಟಿಗೆ ಆಗ್ತಾ ಇದೆ ಅಂತ? ಇದು ನಾನು ಮೊದಲೇ ಹೇಳ್ದಂಗೆ ಮುಂಗಾರು ಪೂರ್ವದಲ್ಲಿ, ಅದರಲ್ಲೂ ಮಾರ್ಚ್ ಇಂದ ಮೇ ತಿಂಗಳವರೆಗೂ ಈ 3 ತಿಂಗಳಲ್ಲಿ ನಿಮ್ಗೆ ಹೇಗೆ ಬಿಸಿಗಾಳಿ ಜಾಸ್ತಿ ಆಗ್ತದೆ ಅದೇ ರೀತಿಯಲ್ಲಿ ಸಿಡಿಲು ಸಹಿತ ಮಳೆ ಆಗುವ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಇದು ಬಿಸಿಲಿಗೆ ಮೋಡದಲ್ಲಿ ಆಗುವಂತಹ ಒಂದು ಪ್ರಕ್ರಿಯೆ ಇದೆ, ನಮ್ಗೆ ಕನ್ವೆಕ್ಟಿವ್ ಕ್ಲೌಡ್ಸ್ ಅಂತ ಕರಿತೀವಿ. ಬಿಸಿಲು ಜಾಸ್ತಿ ಆದಂಗೆಲ್ಲ ಅಪ್ಲಿಫ್ಟ್ ಆಗ್ತದೆ ಮೇಲಕ್ಕೆ, ಅಲ್ಲಿ ಅಪ್ಲಿಫ್ಟ್ ಆದ ತಕ್ಷಣನೇ ನಮ್ಗೆ ಅಲ್ಲಿ ಎಲ್ಲ ಮೋಡಗಳಲ್ಲಿ ಒಂದೇ ಸಲ ಬಿಸಿ ಗಾಳಿ ಹೋಗಿ ತಣ್ಣನೆ ಗಾಳಿಗೆ ಹೋಗಿ ಫ್ರಿಕ್ಷನ್ ಆದಾಗ ಈ ಪ್ರಕ್ರಿಯೆ ಆಗುವ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಇದು ನಮ್ಗೆ ಸಿಡಿಲು ನಮ್ಗೆ ಬಿಸಿಲಿಗಿನ ಬಹಳ ಡೇಂಜರಸ್ ಅಂದ್ರೆ ಇದು ಅರ್ಭಟ ಮಾಡಿ ಸಾಯಿಸುವಂತ ಇದು ವಿಪತ್ತು ಅಂತ ಕರಿತೀವಿ. ಸರ್, ಇದಕ್ಕೆ ರಕ್ಷಣಾತ್ಮಕ ಕ್ರಮ ಏನು, ಯಾವ ಸಲಹೆಯನ್ನು ತಾವು ಕೊಡ್ತೀರಿ? ಅಲ್ಲ, ಬಹಳ ಮುಖ್ಯವಾಗಿ ನಾವು ಎಂತ ಹಳ್ಳಿಯವರಾದ್ರೂ ಮಳೆ ಬರುವ ಸೂಚನೆಗಳು ತಿಳಿಸ್ತದೆ, ಮೋಡ ಮತ್ತೆ ಇವೆಲ್ಲ ನೋಡಿದಾಗ ನಾವು ಅಂತದ್ದು ಕುಟುಂಬದ ಕಂಡು ಬಂದಲ್ಲಿ ನಮ್ಗೆ ಆದಷ್ಟು ನಾವು ಹೊರಗಡೆ ಹೋಗುವುದನ್ನ ತಪ್ಪಿಸಬೇಕಾಗ್ತದೆ. ಎಲ್ಲಿ ಶೆಲ್ಟರ್ಸ್ ಅಂತ ಕರಿತೀವಿ, ಎಲ್ಲಿ ಮನೆ ಮಠ ಎಲ್ಲಿರ್ತದೆ ಆ ಮನೆ ಮಠದಲ್ಲಿ ಇರೋದು ಬಹಳ ಮುಖ್ಯ ಆಗ್ತದೆ. ಇನ್ ಕೇಸ್ ನೀವು ಮನೆ ಇಲ್ಲ ಮಠ ಇಲ್ಲ ನೀವು ಹೊರಗಡೆ ಹೋಗ್ಬಿಟ್ಟಿದ್ದೀರಾ ಅಂತ ನೋಡಿದಾಗ ನಮ್ಮ ರಾಜ್ಯದಲ್ಲಿ ಸಹ ಸಿಡಿಲಿಗೆ ಸಾವನ್ನಪ್ಪುವ ಸಂಖ್ಯೆ ಸುಮಾರು ವರ್ಷಕ್ಕೆ 100 ಜನ ಸಾಯ್ತಾರೆ ಸಿಡಿಲಿಗೆ. ಬಹಳ ಇಂಪಾರ್ಟೆಂಟ್ ಇದು ನಿಮ್ಗೆ. 100 ಜನ ಸಿಡಿಲಿಗೆ ಸಾಯ್ತಾರೆ ವರ್ಷ ವರ್ಷ. ದೇಶದಲ್ಲಿ 2000 ಜನ ಸಿಡಿಲಿಗೆ ಸಾಯ್ತಾ ಇದ್ದಾರೆ ಪ್ರತಿ ವರ್ಷ. ಸೊ ಅದರಿಂದ ಸಿಡಿಲಿನಿಂದ ತಪ್ಪಿಸ್ಕೊಳ್ಳೋದು ಬಹಳ ಮುಖ್ಯ ಆಗ್ತದೆ. ನಾವು ನಾನು ಈಗಾಗಲೇ ಹೇಳ್ದಂಗೆ ಆದಷ್ಟು ಮನೆಯಲ್ಲಿರ್ವಿ. ಮನೆಯಲ್ಲಿ ಇರ್ಬೇಕಾದ್ರೂ ಸಹ ಗುಡುಗು ಸಹಿತ ಮಳೆ ಶುರುವಾದ್ರೆ ಕಿಟಕಿ ಬಾಗಿಲುಗಳನ್ನ ಮುಚ್ಚಿ ನಿಮ್ಗೆ ಎಲೆಕ್ಟ್ರಿಸಿಟಿ ಕನೆಕ್ಷನ್ಸ್ ಏನಿರ್ತದೆ ಅವನ್ನೆಲ್ಲಾನು ತೆಗೆದ್ಬಿಡಿ. ಟಿವಿ ಅವೆಲ್ಲನೂ ಎಲೆಕ್ಟ್ರಿಕ್ ಕನೆಕ್ಷನ್ ತೆಗಿಬೇಕಾಗ್ತದೆ. ಆಮೇಲೆ ಅಂತ ಸಿಡಿಲು ಇದ್ದಾಗ ನಿಮ್ಗೆ ಟವರ್ ಬಾತು ಇಂಥವೆಲ್ಲ ಹೋಗಿ ಸ್ನಾನ ಮಾಡೋದು ಒಳ್ಳೇದಲ್ಲ. ಆಮೇಲೆ ನೀವು ಹೊರಗಡೆ ಇದೀರಿ ಅನ್ಕೊಳ್ಳಿ, ಯಾವ್ದೋ ಒಂದು ಇದಕ್ಕೆ ನೀವು ಜಮೀನಲ್ಲಿ ತಪ್ಪಿರೋರ ಸಂಖ್ಯೆಯನ್ನ ನೋಡಿದಾಗ 100 ಜನರಲ್ಲಿ ಸುಮಾರು 80 ಜನ ರೈತರು ಅಥವಾ ಕುರಿ ಗಾಯಿಗಳು ಇವರೇ ಸಾಯ್ತಾ ಇರೋದು ಹೊರಗಡೆ ಇರೋದು. ಸೊ ಇದು ಬಹಳ ಮುಖ್ಯ ಆಗ್ತದೆ. ಹೊರಗಿದ್ದವರು ಏನ್ ಮಾಡ್ಬೇಕು ಅನ್ನೋದ್ ನೋಡಿದಾದ್ರೆ ಯಾವತ್ತೇ ಆಗಿ ಈ ಗುಡುಗು ಸಿಡಿಲು ಮಳೆ ಶುರುವಾದ ತಕ್ಷಣನೆ ಜನರಲ್ ಆಗಿ ಏನ್ ಮಾಡ್ತೀರಾ ಅಂದ್ರೆ ನೀವು ಮರದ ಕೆಳಗೆ ಹೋಗಿ ನಿಂತ್ಕೊಂತಾರೆ ಪ್ರೊಟೆಕ್ಷನ್ಗೆ ಅಂತ, ಮಳೆಯನ್ನ ಪ್ರೊಟೆಕ್ಟ್ ಮಾಡ್ಬೇಕು ಅಂತ. ಇದು ಬಹಳ ಅಪಾಯಕರ ಇದು ಸಂಗತಿ. ಸೊ ಯಾರೂ ಮರದ ಕೆಳಗಡೆ ಹೋಗಿ ನಿಂತ್ಕೊಂಬೇಡಿ ದಯವಿಟ್ಟು. ಪ್ಲಸ್ ನಮ್ಗೆ ಯಾವ್ದೋ ಹೊಲದಲ್ಲಿ ನೀರಿನ ಟ್ಯಾಂಕ್ ಅಥವಾ ಅಲ್ಲಿದ್ರೆ ಹೋಗಿ ಅಲ್ಲಿ ನೀರು ಇರೋ ಕಡೆನೂ ಹೋಗ್ಬೇಡಿ. ಆಮೇಲೆ ಇಂಪಾರ್ಟೆಂಟ್ ಏನಂದ್ರೆ ನಿಮ್ಗೆ ಏನು ಇಲ್ಲ ಅಂದ್ರೆ ನೀವು ಈ ಕುಕ್ಕರ್ಗಳು ಹಾಕೊಂಡು ಕುಂದಿರ್ತಾರಂತಾರಂತಾರಲ್ಲ, ತಲೆ ಬಗ್ಸ್ಕೊಂಡು ಕಾಲ ನಡುವೆ ಇಟ್ಕೊಂಡು ಕುತ್ಕೊಂಡ್ಬಿಡ್ಬೇಕು. ಆದಷ್ಟು ಆಯು ಕಡಿಮೆ ಮಾಡ್ಕೊಬೇಕು. ಇವನ್ ಮಲಗಿದ್ರೆ ಇನ್ನೂ ಒಳ್ಳೇದು, ರಕ್ಷಣೆ ಪಡಿಬಹುದು. ಆಮೇಲೆ ಮರದ ಕೆಳಗೆ ಹೋಗ್ಬಾರ್ದು, ಯಾವ್ದೇ ಎಲೆಕ್ಟ್ರಿಕಲ್ ಲೈನ್ಗಳು ಇವೆಲ್ಲ ಇದ್ರೆ ಅದ್ರ ಹತ್ರ ಹೋಗ್ಬಾರ್ದು ಈ ಸಿಡಿಲು ಟೈಮ್ ಅಲ್ಲಿ. ಮತ್ತೆ ಇನ್ನೊಂದು ಮುಖ್ಯವಾದ ಒಂದು ಸಿಡಿಲು ಬರಬೇಕಾದ್ರೆ ಯಾವ್ದಾದ್ರು ಶೆಲ್ಟರ್ ತಗೊಳ್ಳಿ. ನೀವು ಯಾವ್ದೇ ಒಂದು ಮೊದಲೇ ಗುರ್ತು ಮಾಡ್ಕೊಂಡಿರಿ, ಯಾವ್ದಾನ ಒಂದು ಹೊಲದಲ್ಲಿ ಇರ್ತಕ್ಕಂತ ಒಂದು ಸಣ್ಣ ರೂಮ್ ಆಗಿರ್ಬೋದು, ಆದಷ್ಟು ತಗ್ಗು ಪ್ರದೇಶದಲ್ಲಿ ಕುತ್ಕೊಳ್ಳಿ. ಎತ್ತರವಾದ ಪ್ರದೇಶಕ್ಕೆ ಹೋಗ್ಬಾರ್ದು. ಸಿಡಿಲು ಮಳೆ ಗುಡುಗು ಇರಬೇಕಾದ್ರೆ ಎತ್ತರವಾದ ಪ್ರದೇಶಕ್ಕೆ ಹೋಗೋದನ್ನ ತಡೆಯಿರಿ. ಸೊ ತಗ್ಗು ಪ್ರದೇಶದಲ್ಲಿ ಇದ್ರೆ ನಮ್ಗೆ ಸ್ವಲ್ಪ ಸೇಫ್ ಅಂತ ಆಗಿರೋ ಈವೆಂಟ್ ನೋಡಿದವನು ಇದಾಗಿದೆ. ಇದು ಬಹಳ ಮುಖ್ಯ. ಬಹಳ ಉತ್ತಮವಾದಂತಹ ಸಲಹೆಯನ್ನ ಕೊಟ್ಟಿದ್ರಿ. ಅದರಲ್ಲೂ ಮುಖ್ಯವಾಗಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ದಿನೇ ದಿನೇ ಉಷ್ಣತಮಾನ ಹೆಚ್ಚುತ್ತಾ ಇದೆ. 42, 43, 44 ಡಿಗ್ರಿ ಸೆಲ್ಸಿಯಸ್ ನವರೆಗೆ ಹೋಗುವ ಅಪಾಯವನ್ನು ಕೂಡ ಹೇಳ್ತಾ ಇರುವುದರಿಂದ ನಮ್ಮ ನಾಗರಿಕರು ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಸರ್, ತಾವು ಬಹಳ ಉತ್ತಮವಾಗಿರ್ತಂತ ಸಲಹೆಯನ್ನ ಕೊಟ್ಟಿದ್ದೀರಿ. ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮ್ಗೆ ಹೃತ್ಪೂರ್ವಕ ವಂದನೆಗಳು ಸರ್. ಧನ್ಯವಾದ. ನಮಸ್ಕಾರ. ಆತ್ಮೀಯರೇ, ಡಾಕ್ಟರ್ ಶ್ರೀನಿವಾಸ್ ರೆಡ್ಡಿ ಅವರು ಹೇಳಿದ್ದನ್ನ ತಾವು ಕೇಳಿದ್ರಿ. ಬಿಸಿ ಗಾಳಿ ಅಂತಂದ್ರೆ ಏನು, ಹೀಟ್ ವೇವ್ ಅಂತಂದ್ರೆ ಏನು, ಈಗ ತಮಗ ಮನದಟ್ಟು ಆಗಿರಬಹುದು ಅಂತ ಹೇಳಿ ನಾವು ಭಾವಿಸ್ತೀವಿ. ಆತ್ಮೀಯರೇ, ಈಗ ಭರಣಿ ಮಳೆಯ ಅವಧಿ ನಡೆದದ. ಕಳೆದ ಏಪ್ರಿಲ್ 27 ಭರಣಿ ಮಳೆಯ ಪ್ರವೇಶ ಆಗಿದೆ. ಈ ಭರಣಿ ಮಳೆಯ ಅವಧಿ ಬರುವ ಮೇ 11 ತನಕ ಇರ್ತದ. ಈ ಸಲ ಭರಣಿ ಮಳೆ ಬಗ್ಗೆ ಸಕಾರಾತ್ಮಕವಾದಂತಹ ಭರವಸೆದಾಯಕವಾದಂತಹ ವಿಚಾರ ಅದ. ಭರ್ಜರಿ ಮಳೆಯನ್ನ ಈ ಸಲ ಭರಣಿ ತರ್ತದ. ಉತ್ತಮ ಮಳೆಯನ್ನ ನಾವು ಈ ಸಲ ನೋಡಬಹುದು ಅನ್ನುವಂತಹ ಸೂಚನೆ ಅದ. 1 ಮತ್ತು 2 ಚರಣಗಳಲ್ಲಿ ಅಂದ್ರ ಮಳೆ ಶುರುವಾದಂತಹ ಸಂದರ್ಭದೊಳಗನೆ ಜೋರು ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದು. 3 ಮತ್ತು 4 ಚರಣಗಳಲ್ಲಿ ಗುಡುಗಿನಿಂದ ಕೂಡಿದಂತಹ ಸಾಮಾನ್ಯ ಮಳೆ ಇರಬಹುದು ಅನ್ನುವಂತಹ ಸಂಭವ ಅದ. ಮೇ 4, 5, 7, 8, 10 ಈ ದಿನಗಳಂದು ಉತ್ತಮ ಮಳೆಯ ನಿರೀಕ್ಷೆಯನ್ನ ನಾವು ಮಾಡಬಹುದು. ಇನ್ನೊಮ್ಮೆ ಗಮನಿಸಬೇಕು, ಮೇ 4, 5, 7, 8, 10 ಈ ದಿನಗಳಂದು ಒಳ್ಳೆಯ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರ ಬುಧವಾರ ಮೇ 4 ಬರುವ ಮಂಗಳವಾರ ಮೇ 10 ತನಕ ಇರುವಂತಹ ವಾರದ ಅವಧಿಯೊಳಗ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು, ಅಲ್ಲದೆ ಜೈರಾಬಾದ್ ತಾಲೂಕೊಳಗ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗಿದೆ ಅನ್ನೋದನ್ನ ನಾವೀಗ ಗಮನಿಸೋಣ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರ ನಮ್ಮ ಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಬರುವ ವಾರ ಬಹುತೇಕ ಒಣ ವಾತಾವರಣ ಇರಬಹುದಾಗಿದೆ. ಆದ್ರೆ ಗುರುವಾರದ ದಿವಸ ಅನೇಕ ಜಿಲ್ಲೆಗಳಲ್ಲಿ ಗುಡುಗು ಮಿಂಚುಗಳಿಂದ ಕೂಡಿದಂತಹ ಹಗುರದಿಂದ ಸಾಧಾರಣ ಮಳೆ ಆಗಬಹುದು ಅನ್ನುವಂತಹ ಒಂದು ಸೂಚನೆ ಅದ. ಇದನ್ನ ಗಮನಿಸಬೇಕು. ಅದಲ್ಲದೆ ಬಹುತೇಕ ಒಣ ವಾತಾವರಣ ಇದ್ರೂ ಕೂಡ ಉಷ್ಣತೆ ಏರುಪೇರಿನಿಂದ ಸ್ಥಳೀಯವಾಗಿ ಬದಲಾವಣೆಗಳು ಆಗಬಹುದು. ಮಧ್ಯಾಹ್ನದ ನಂತರ ಅಂತಹ ಸನ್ನಿವೇಶಗಳು ಬದಲಾಗಿ ಮಳೆಯ ಮೋಡಗಳ ರೂಪವನ್ನ ತಳಿಬಹುದು. ಇಂಥ ಒಂದು ಸನ್ನಿವೇಶ ನಿರ್ಮಾಣ ಆದಾಗ ತಾವು ಸ್ವಲ್ಪ ಜಾಗೃತರಾಗಿರುವುದು ಒಳ್ಳೆಯದು. ಆದಷ್ಟು ಸಿಡಿಲುಗಳಿಂದ ತಪ್ಪಿಸಿಕೊಳ್ಳುವುದಕ್ಕೆ ತಾವು ತಮ್ಮ ಕೆಲಸಗಳನ್ನ ಮಧ್ಯಾಹ್ನದ ಒಳಗಾಗನೇ ತಾವು ಮಾಡಿ ಸುರಕ್ಷಿತವಾಗಿ ಮನೆ ಸೇರ್ಕೊಳ್ಳುದು ಒಳ್ಳೆಯದು. ಬಯಲಿನೊಳಗ ತಿರುಗಾಡುವುದು ಬೇಡ. ಒಂದ್ ವೇಳೆ ಅಂತಹ ವಾತಾವರಣ ನಿರ್ಮಾಣ ಆದರೂ ಸಹಿತ ತಾವು ಸುರಕ್ಷಿತ ಕ್ರಮಗಳನ್ನು ಅನುಸರಿಸಬೇಕು. ಈಗಾಗಲೇ ನಾವು ಸಾಕಷ್ಟು ಈ ಬಗ್ಗೆ ಹೇಳಿದ್ದೀವಿ. ಅದನ್ನ ಪಾಲನೆ ಮಾಡಿದ್ರೆ ನಮ್ಮ ಜೀವ ಇರಬಹುದು, ಜಾನುವಾರುಗಳ ಜೀವವನ್ನ ರಕ್ಷಣೆ ಮಾಡಿಕೊಳ್ಳಬಹುದು. ಗರಿಷ್ಠ ತಾಪಮಾನ 42-43 ಡಿಗ್ರಿ ಸೆಲ್ಸಿಯಸ್ ತನಕ ಹೋಗಬಹುದು. ಕನಿಷ್ಠ ತಾಪಮಾನಗಳಿಗೂ ಕೂಡ ಏರಿಕೆಯನ್ನ ನಾವು ನೋಡಬಹುದು. 29-30 ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ತಾಪಮಾನ ಅಲ್ಲಿ ತನಕ ಹೋಗಬಹುದು ಅನ್ನುವಂತಹ ಸೂಚನೆ ಅದ. ವಾರ ಪೂರ್ತಿ ಅನೇಕ ಸನ್ನಿವೇಶಗಳನ್ನ ನಾವು ನೋಡಬಹುದು. ಮೋಡ ಕವಿದ ವಾತಾವರಣ, ಮೋಡ ಮುಸುಕಿದ ವಾತಾವರಣ, ಬಿಸಿಲಿನ ವಾತಾವರಣ ಎಲ್ಲ ನೋಡಬಹುದು. ವಾತಾವರಣದ ಸನ್ನಿವೇಶದೊಳಗ ಏರುಪೇರುಗಳು ಸಹಜವಾದಂತಹದ್ದು, ಅದರೊಳಗೂ ಬೇಸಿಗೆ ಒಳಗ ಈ ಬದಲಾವಣೆಗಳು ಆಗುವಂತಹದ್ದು ಸಹಜ. ಅಂತ ಮುಖ್ಯವಾದಂತಹ ಬೆಳವಣಿಗೆಗಳು ಏನಾದರೂ ಆದ್ರೆ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಮುಂಜಾನೆ 6:40 ರೈತರಿಗೆ ಸಲಹೆಗಳ ಜೊತೆಗೆ ಸಾಯಂಕಾಲ 6:50 ಕೃಷಿ ರಂಗದೊಳಗ ನಿತ್ಯ ಮೇಘ ಸಂದೇಶವನ್ನ ಕೇಳೋದಕ್ಕ ಮರಿಬಾರದು. ಅಪೇರಿ ಇನ್ನು ಯಾರ್ಯಾರು ನ್ಯೂಸ್ ಆನ್ ಏರ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡಿಲ್ಲ, ಅವರು ಅದನ್ನ ತಮ್ಮ ಮೊಬೈಲ್ನೊಳಗ ಸ್ಥಾಪನೆ ಮಾಡಿಕೊಂಡು ನೇರವಾದಂತಹ ಒಂದು ಮಾಹಿತಿಯನ್ನ ಪಡೆಯೋದಕ್ಕ ಅನುಕೂಲ ಮಾಡಿಕೊಳ್ಬೇಕು. ಮತ್ತೊಮ್ಮೆ ನಮ್ಮ ಎಲ್ಲ ರೈತರಿಗೆ, ಕುಟುಂಬದ ಸದಸ್ಯರಿಗೆ, ಸ್ನೇಹಿತರಿಗೆ, ಬಂಧು ಬಾಂಧವರಿಗೆ ಅಕ್ಷಯ ತೃತೀಯ ಹಬ್ಬ ಮತ್ತು ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಈ ಸಲದ ಅಕ್ಷಯ ತೃತೀಯ ತಮ್ಮೆಲ್ಲರ ಬಾಳಿನೊಳಗ ಸಂತೋಷ, ಸಂಭ್ರಮ, ಉಲ್ಲಾಸ, ಸಮೃದ್ಧಿಯನ್ನು ತರಲಿ ಅಂತೇಳಿ ಹಾರೈಸ್ತಾ ಇಂದಿನ ಮೇಘ ಸಂದೇಶ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಶೋಭಾ ಎನ್ ವಕೀಲ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಇದುವರೆಗೆ 551ನೇ ಮೇಘ ಸಂದೇಶ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಇನ್ನು ಮುಂದೆ ಕೇಳಿ ತಿಕ್ಕೋಟ ಗ್ರಾಮದ ಶ್ರೀಮತಿ ಗೌರಮ್ಮ ಮಾದರ ಮತ್ತು ಸಂಗಡಿಗರಿಂದ ಚೌಡಕ್ಕಿ ಪದಗಳನ್ನ. ಜಾಗ ಪಾವನ ಮಾಡ ಜಾಗ ಕಂಡ ಕಾಯನ ಒಡಸುದಕ ಕಂಡ ಕಾಯನ ಒಡಸುದಕ ಜಾಗ ಪಾವನ ಮಾಡ ಜಾಗದಂಬ ಸೇವಾ ಮಾಡಿದ ನಾನು ಬಣ್ಣೆ ಜಾಗ ಪಾವನ ಮಾಡ ಜಾಗದಂಬ ಸೇವಾ ಮಾಡುತ್ತ ನಾನು ಬಣ್ಣೆ ಜಾಗ ಈಗ ಇದೇ ಕಲಾವಿದರಿಂದ ಇನ್ನೊಂದು ಚೌಡಿಕಿ ಪದವನ್ನ ಕೇಳಿ. ತಪ್ಪಲ ಬಾಯ ಗಿಡ ಸಾಕೇನಾ ಸಿಯ ಮಾರ್ಕ ಕಿಚ್ಚ.